ಕಟ್ಟುವ ತಗದ ಕಲ್ಯಾಣದ ತ್ವರಲೊಲಿತವನು ಒಕ್ಕಲ ಮುದ್ದವ ಮುದ್ದಪ್ಪನು ತಸಿಯ ಮಾಳಪ್ಪ ನಂಬು ಬೀಳಣಚಿದನು ಮುದ್ದ ಇದುವರೆಗೆ ಧಾರವಾಡದ ಅಲಕನೂರಿನ ವಿಠಲರಾಮ್ ಶಿರಡೋಣಿ ಹಾಗೂ ಮೇಳದವರಿಂದ ಡೊಳ್ಳಿನ ಪದ ಕೇಳಿದಿರಿ. ಈಗ ಪೇಟೆ ಧಾರಣಿ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಗದಗ್ ಪ್ಯಾಟಿ ಧಾರಣಿ ಕಡಲೆಕಾಳು ಕನಿಷ್ಠ 4,151, ಗರಿಷ್ಠ 4,831